ಐದು ನಿಮಿಷಕ್ಕೆ ಗಿಫ್ಟ್ ಬಂದಿದೆ. ಅರೆ ವಾ, ಲೆಜೆಂಡ್ ಬ್ಯಾಟ್ ಇದರಲ್ಲಿ ನಾನು ಆಡ್ತೀನಿ. ಅರೆ ಫ್ಯೂಚರ್ ಬ್ಯಾಟಿಂಗ್ ಲೆಜೆಂಡ್ ನಾನೇ. ಇದರಲ್ಲಿ ಯಾರ ಹೆಸರು ಬರ್ದಿದೆಯೋ ಬ್ಯಾಟ್ ಅವರಿಗೆ ಸಿಗುತ್ತೆ. ಅರೆ ನೋಡಿದ್ರ, ಇದರಲ್ಲಿ ನನ್ನ ಹೆಸರು ಬರೆದಿಲ್ಲದಿದ್ರೆ ಎಷ್ಟು ತೊಂದರೆ ಆಗ್ತಿತ್ತು. ಅದಕ್ಕೆ RBI ಹೇಳುತ್ತೆ, ಬ್ಯಾಂಕ್ ಅಕೌಂಟ್ ಅಥವಾ ಬ್ಯಾಂಕ್ ಲಾಕರ್ ಇರಲಿ, ಅದರಲ್ಲಿ ನಾಮಿನಿ ಹೆಸರು ಅಗತ್ಯವಾಗಿ ನಮೂದಿಸಿ. ಇದರಿಂದ ಠೇವಣಿ ಸಿಗುತ್ತೆ ನಾಮಿನಿಯ ಹೆಸರಿದ್ದವರಿಗೆ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ ಅರ್ಪಿಸುವ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಂಧುವರಿಗೆಲ್ಲ ಸ್ವಾಗತ. ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಅಡಿಕೆ ಬೆಳೆಯಲ್ಲಿ ಕೋಕೋ ಅಂತರ ಬೆಳೆಗಳ ನಿರ್ವಹಣೆ ಈ ಕುರಿತು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗದ ನವಿಲೆಯ ಹಿರಿಯ ಸಹಾಯಕ ಸಂಶೋಧಕರಾದ ಡಾ ಸುದೀಪ್ HP ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾ SM ಸುಧಾಕರ್. ಆತ್ಮೀಯ ಕೃಷಿರಂಗ ಹಾಗೂ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಾನು ಅಡಿಕೆ ಸಂಶೋಧನಾ ಕೇಂದ್ರ ನವಿಲೆ ಶಿವಮೊಗ್ಗ ಇಲ್ಲಿದ್ದೇನೆ. ಇವತ್ತು ನನ್ನ ಜೊತೆ ಡಾಕ್ಟರ್ ಸುದೀಪ್ HP, ಹಿರಿಯ ಸಹಾಯಕ ಸಂಶೋಧಕರು ಅಡಿಕೆ ಸಂಶೋಧನಾ ಕೇಂದ್ರ ನವಿಲೆ ಶಿವಮೊಗ್ಗ, ಇವರು ನಮ್ಮ ಜೊತೆಗಿದ್ದಾರೆ. ಈಗ ಈ ಅಡಿಕೆ ಬೆಳೆಯಲ್ಲಿ ಕೋಕೋ ಅಂತರ್ ಬೆಳೆಯಾಗಿ ಯಾವ ರೀತಿಯಿಂದ ನಾವು ನಿರ್ವಹಣೆ ಮಾಡಬೇಕು, ಇದರ ಒಂದು ಸಾಧ್ಯತೆ ಬಾಧ್ಯತೆಗಳ ಬಗ್ಗೆ ಇವರು ನಮ್ಮ ಜೊತೆ ಸಂದರ್ಶನ ರೂಪದಲ್ಲಿ ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿಯಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ಸರ್, ಈ ಅಡಿಕೆ ಬೆಳೆಯಲ್ಲಿ ಕೋಕೋ ಬೆಳೆಯ ಒಂದು ಅಂತರ್ ಬೆಳೆಯಾಗಿ ಬೆಳೆಯುವುದಾದ್ರೆ ಒಂದು ಆರಂಭಿಕ ಹಿನ್ನೆಲೆ? ಸರ್, ನಮ್ಮ ಮೂಲತಃವಾಗಿ ನಾವು ನಮ್ಮ ಕರ್ನಾಟಕದಲ್ಲಿ ಅಡಿಕೆ ಒಂದು ಬಹುವಾರ್ಷಿಕವಾಗಿರುವಂತಹ ಒಂದು ಬೆಳೆ. ನಾವು ಈ ಪ್ರದೇಶದಲ್ಲಿ ಅರೆ ಮಲೆನಾಡಾಗ್ಲಿ ಮಲೆನಾಡಾಗ್ಲಿ ಕರಾವಳಿ ಭಾಗದ ಎಲ್ಲಾ ಕಡೆಯನ್ನು ಈ ಬೆಳೆಯನ್ನು ಕಾಣ್ತಾ ಇದೆ. ಆದರೆ ನಮ್ಮ 2022-23 ನಾವು ನಮ್ಮ ಸಂಶೋಧನೆಯಿಂದ ಒಂದು ಸರ್ವೆಯನ್ನು ಮಾಡಿದಾಗ 75-80% ಅಡಿಕೆ ಬೆಳೆಗಾರರು ಏಕ ಬೆಳೆ ಪದ್ಧತಿಯನ್ನು ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಈ ಕರ್ನಾಟಕದ ವಾತಾವರಣ ಮತ್ತು ಹವಾಗುಣ ಈ ಕೋಕೋ ಬೆಳೆಗೆ ಹೆಚ್ಚು ಸೂಕ್ತ. ಯಾಕೆಂದ್ರೆ ಮೂಲತಃವಾಗಿ ಈ ಬೆಳೆ ಕೂಡ ಹೆಚ್ಚು ನರಳನ್ನು ಬಯಸುವಂತಹ ಬೆಳೆ. 50% ನರಳಲ್ಲಿ ಚೆನ್ನಾಗಿ ಹೊಂದಿಕೊಂಡು ಬೆಳೆಯುವಂತ ಒಂದು ಸಾಮರ್ಥ್ಯವಿರುವ ಬೆಳೆ. ಮತ್ತೆ ಈಗ ಈ ಬೆಳೆ ಹೆಚ್ಚಾಗಿ ನಾವು ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಮಟ್ಟಿಗೆ ಕೇರಳ ಹಾಗೂ ಈ ಆಂಧ್ರ ಪ್ರದೇಶದಲ್ಲಿ ನಾವು ಹೆಚ್ಚಾಗಿ ಕಾಣಬಹುದು. ಅದರಲ್ಲೂ ಆಂಧ್ರ ಪ್ರದೇಶದಲ್ಲಿ ಈ ತಾಳೆ ಆಯಿಲ್ ಪಾಮ್ ಅಂತೀವಲ್ಲ, ಆ ಪ್ರದೇಶದಲ್ಲಿ ಹೆಚ್ಚಾಗಿ ಈ ಬೆಳೆಯನ್ನು ಕಾಣ್ತಾ ಇದ್ದೇವೆ. ಮತ್ತೆ ಈ ಬೆಳೆಗೆ ಇತ್ತೀಚಿನ ದಿನಗಳಲ್ಲಿ ಕಳೆದ 2 ಹೆಚ್ಚು ಧಾರಣೆ ಏನು ಬಂದಿದೆ. ನಿಮಗೆ ಕಳೆದ 10 ಹಿಂದೆ ನೋಡಿದಾಗ ಈ ಬೆಳೆಗೆ ನಿಮಗೆ ಪ್ರತಿ KG ನಿಮಗೆ 150-200 ರೂಪಾಯಿ ಇತ್ತು. ಬಟ್ ಆದರೆ ಇವತ್ತಿನ ಧಾರಣೆ ನಿಮಗೆ 650-680 KG ಪ್ರತಿ KG ಸಂಸ್ಕರಿಸಿದ ಕಾಳುಗಳಲ್ಲಿ ಪಡಿಬಹುದು. ಅದರಿಂದ ರೈತ ಬಾಂಧವರು ನಮ್ಮ ಈ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಈ ಬೆಳೆಯನ್ನು ಮಾಡಿದಾಗ ಹೆಚ್ಚು ಆದಾಯ ಮತ್ತು ಇಳುವರಿಯನ್ನು ಕೂಡ ಪಡಿಬಹುದು. ಈಗ ಈ ಅಂತರ ಬೆಳೆಯಾಗಿ ಬೆಳೆಯುವುದಾದ್ರೆ ನಾವು ಈಗ ಸಸಿಯಿಂದ ಸಸಿಗೆ ಸಾಲಿನಿಂದ ಸಾಲಿಗೆ ಈ ತರ ಯಾವ ರೀತಿಯಿಂದ ನಾವು ಅಂತರ ಕಾಪಾಡಿಕೊಳ್ಬೇಕು ಮತ್ತೆ ಇದರ ಒಂದು ನಿರ್ವಹಣೆ ಹೇಗೆ ಅಂತ? ನಾವು ಅಡಿಕೆಯಲ್ಲಿ ನಾಟಿ ಮಾಡಬೇಕು ಅಂದ್ರೆ ಅಡಿಕೆ ಗಿಡಗಳಿಗೆ ಶೇಕಡ 8 ವರ್ಷ ಆಗಿರ್ಬೇಕು. ಯಾಕೆ 8 ವರ್ಷ ಆಗಿರ್ಬೇಕು ಅಂದ್ರೆ ಮೂಲತವಾಗಿ ಈ ಬೆಳೆ ನೆರಳಿನಲ್ಲಿ ಹೊಂದಿಕೊಂಡು ಬೆಳೆಯುವ ಸಮರ್ಥ ಇರೋದ್ರಿಂದ 8 ವರ್ಷದ ನಂತರ ನಿಮಗೆ ಹೆಚ್ಚು ನೆರಳಾಗೋದ್ರಿಂದ ಈ ಬೆಳೆ ಬಹಳ ಹೊಲಸಾಗಿ ಬರುತ್ತೆ. ಇದು ಒಂದು. ಇನ್ನು ಎಷ್ಟು ಅಂತರದಲ್ಲಿ ನಾಟಿ ಮಾಡಬೇಕು ಅನ್ನೋದು ಬಹಳ ಒಂದು ಒಳ್ಳೆಯ ಪ್ರಶ್ನೆ. ಬಹಳಷ್ಟು ರೈತ ಬಂದವರು ಈ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಅಡಿಕೆಯಲ್ಲಿ ನೀವು ಅಂತರ ಬೆಳೆಯಾಗಿ ಕೋಕೋವನ್ನು ಮಾಡಬೇಕು ಅಂದ್ರೆ ಸಾಲಿನಿಂದ ಸಾಲಿಗೆ 18 ಅಡಿ, ಗಿಡದಿಂದ ಗಿಡಕ್ಕೆ 9 ಅಡಿ ಅಂತರದಲ್ಲಿ ನಾಟಿ ಮಾಡಬೇಕು. ಅಂದ್ರೆ ಒಂದು ಸಾಲನ್ನ ಬಿಟ್ಟು ಒಂದು ಸಾಲು ಅಂತರದಲ್ಲಿ ನಾಟಿ ಮಾಡಬೇಕು. ಮತ್ತೆ ನಾಟಿ ಮಾಡಬೇಕಾದ್ರೆ ನೀವು 2 ಅಡಿ ಆಳದ ಗುಣಿಗಳನ್ನು ತೆಗೆದು ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಮಿಶ್ರಣ ಮಾಡಿದಂತ ಕೊಟ್ಟಿಗೆ ಗೊಬ್ಬರದಲ್ಲಿ ಟ್ರೈಕೋಡರ್ಮ ಮತ್ತು ಸುಡಮನುಷ್ ಮಿಶ್ರಣ ಮಾಡಿ ನಾವು ಆರೋಗ್ಯವಂತವಾಗಿರುವಂತ 3-4 ತಿಂಗಳಿನ ಅಂತಹ ಆರೋಗ್ಯವಾಗಿ ಬೇರು ಬಿಟ್ಟಿರುವಂತ ಗಿಡಗಳನ್ನ ನಾವು ಆಯ್ದು ನಾಟಿಯನ್ನ ಮಾಡಬೇಕು. ಈಗ ಈ ಕೋಕೋ ತಳಿಗಳಿಗೆ ಬಂದ್ರೆ ಈ ಒಂದು ಪ್ರದೇಶದಲ್ಲಿ ಮಲೆನಾಡು ಪ್ರದೇಶದಲ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಯಾವ ಒಂದು ತಳಿಗಳು ಸೂಕ್ತ ಅಂತ ಹೇಳ್ತೀರಾ? ಮತ್ತೆ ತಳಿಗಳ ಸ್ವಲ್ಪ ವಿವರಣೆ ಕೊಡಿ ಸರ್. ಬಹಳ ಒಳ್ಳೆಯವಾದ ಪ್ರಶ್ನೆಯನ್ನು ಕೇಳಿದ್ರಿ ಸರ್. ಇಲ್ಲಿ ಪ್ರಮುಖವಾಗಿ 3 ತಳಿಗಳನ್ನ ನಾವು ಕಾಣಬಹುದು. ಒಂದು ಫಾರೆಸ್ಟಿರೋ, ಕ್ರೈಲೋ ಮತ್ತು ಟ್ರಿನಿಟ್ಯಾರಿಯೋ ಅಂತ. ಈ ಫಾರೆಸ್ಟಿಯ ತಳಿ ನಮ್ಮ ದಕ್ಷಿಣ ಭಾರತ ಪ್ರದೇಶಗಳಿಗೆ ಹೆಚ್ಚು ಸೂಕ್ತವಾಗಿರುವಂತಹ ತಳಿ. ಈ ತಳಿ ನಿಮಗೆ ಕಾಯಿ ಇದ್ದಾಗ ಅದರ ಬಣ್ಣ ಹಸಿರು ಬಣ್ಣದಿಂದ ಕೂಡಿರುತ್ತೆ ಮತ್ತು ಹಣ್ಣಾಗುವ ಸಮಯದಲ್ಲಿ ಇದು ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಮತ್ತೆ ಅದರ ಬೀಜಗಳು ಸ್ವಲ್ಪ ಚಪ್ಪಟೆ ಆಕಾರವಾಗಿರುತ್ತೆ. ಮತ್ತೆ ಪ್ರತಿ ಮರದಿಂದ ನಿಮಗೆ ನಾಟಿ ಮಾಡಿದ 4-5 ವರ್ಷ ಇರುವಂತಹ ಮರಗಳಾದ್ರೆ ನಿಮಗೆ ಸರಾಸರಿ 80-100 ಕಾಯಿಗಳು ಪ್ರತಿ ಗಿಡದಿಂದ ಪಡಿಬಹುದು. ಮತ್ತೆ ಒಂದು ಕಾಯಿನಲ್ಲಿ ನಿಮಗೆ ಸರಾಸರಿ 35-40 ಬೀಜಗಳನ್ನು ಕೊಡುವ ಸಾಮರ್ಥ್ಯವನ್ನು ಈ ತಳಿ ಹೊಂದಿರುತ್ತೆ. ಮತ್ತೆ ಇಲ್ಲಿ ನೀವು ಕೊಯ್ಲು ಮಾಡುವ ಸಂದರ್ಭದಲ್ಲಿ ಈ ಬೀಜಗಳು ನಿಮಗೆ ಸ್ವಲ್ಪ ಮಟ್ಟಿಗೆ ಈ ನೇರಳೆ ಬಣ್ಣದಿಂದ ಕೂಡಿರುತ್ತೆ ಮತ್ತು 4-5 ದಿವಸ ಆದ ನಂತರ ಹುಳಿ ಬರಿಸಿದ ನಂತರ ಇದು ನಿಮಗೆ ಚಾಕ್ಲೇಟ್ ಬಣ್ಣಕ್ಕೆ ತಿರುಗಿದಾಗ ಇದು ಒಂದು ಸೂಕ್ತವಾಗಿರುವಂತಹ ಒಂದು ತಳಿ. ಇದು ಒಂದೇ. ಇನ್ನು ಕ್ರೈಲೋ ನಮ್ಮ ಕರ್ನಾಟಕದ ಪ್ರದೇಶದಲ್ಲೂ ಈ ಬೆಳೆಯನ್ನು ಕಾಣಬಹುದು, ಬಟ್ ಆದರೆ ನಮ್ಮ ಫಾರೆಸ್ಟ್ ಇರೋ ತಳಿ ಅಷ್ಟು ಉತ್ಕೃಷ್ಟವಾಗಿ ಈ ತಳಿ ಬರಲ್ಲ. ಮೂರನೇದಾಗಿ ಟ್ರಿನಿಟ್ಯಾರಿಯೋ ಅಂತ, ಇವು 2 ಸಂಕರಣ ತಳಿಗಳು ಅಂದ್ರೆ ಫಾರೆಸ್ಟ್ ಇರೋ ಮತ್ತು ಕ್ರಯೋಲೋದಿಂದ ಸಂಕರಣ ತಳಿಗಳಾಗಿ ಅಭಿವೃದ್ಧಿಪಡಿಸಿರುವಂತಹ ತಳಿ. ಇದಲ್ಲದೆ ಸಿಪಿಸಿಆರ್ ವಿಠಲ ಸಂಶೋಧನಾ ಕೇಂದ್ರ ಅಭಿವೃದ್ಧಿಪಡಿಸಿರುವಂತಹ ತಳಿಗಳನ್ನು ಕೂಡ ಕಾಣಬಹುದು. ಇಲ್ಲಿ VTLCH 1, 2, 3, 4, 5, 6 ಮತ್ತೆ ಸೆಲೆಕ್ಷನ್ ಸುಧಾರಿತ ತಳಿಗಳನ್ನು ಕೂಡ ಈ ಬೆಳೆಯಲ್ಲಿ ನಾವು ಕಾಣಬಹುದು. ಒಂದು ಬಹಳ ಪ್ರಮುಖವಾಗಿರೋ ಅಂಶ ಏನು ಅಂದ್ರೆ, ನೀವು ಅಡಿಕೆಯಲ್ಲಿ ಅಥವಾ ತೆಂಗಿನಲ್ಲಿ ಅಥವಾ ತಾಳೆ ಬೆಳೆಯಲ್ಲಿ ಅಂತರ ಬೆಳೆಯನ್ನ ಮಾಡಬೇಕಾದ್ರೆ ಕೇವಲ ಏಕತಳಿ ಪದ್ಧತಿಯನ್ನ ಮಾತ್ರ ಈ ಬೆಳೆಯಲ್ಲಿ ಅನುಸರಿಸಬಾರದು. ಅಂದ್ರೆ ನೀವು 3-4 ತಳಿಗಳನ್ನ ಆಯ್ದು ನಾವು ಈ ನಾಟಿಯನ್ನ ಮಾಡಿದಾಗ ಅದು ಪರಾಗಸ್ಪರ್ಶ ಆಗ್ಲಿಕ್ಕೆ, ಉತ್ತಮವಾಗಿ ಹೂವಾಡ್ಲಿಕ್ಕೆ ಮತ್ತು ಹೆಚ್ಚು ಗುಣಮಟ್ಟದ ಕಾಯಿಗಳನ್ನ ಪಡೀಲಿಕ್ಕೆ ಸರಾಗವಾಗಿರುತ್ತೆ. ಅದಕ್ಕೆ ನಾವು ಈ ಬೈಕ್ಲೋನ್ಸ್ ಅಥವಾ ಪಾಲಿಕ್ಲೋನ್ಸ್ ಇರುವಂತಹ ಗಾರ್ಡನ್ ಗಳಲ್ಲಿ ನಾವು ಬೀಜಗಳನ್ನು ತಗೊಂಡು ನಾವು ನಾಟಿಯನ್ನು ಮಾಡಿ ಉತ್ಕೃಷ್ಟವಾಗಿರುವ ಗಿಡಗಳನ್ನ ಅಭಿವೃದ್ಧಿಪಡಿಸಿದ ನಂತರ ನಾವು ರೈತ ಬಾಂಧವರಿಗೆ ನಮ್ಮ ಅಡಿಕೆ ಸಂಶೋಧನಾ ಕೇಂದ್ರಗಳನ್ನು ನಾವು ಈ ಗಿಡಗಳನ್ನು ಮಾರಾಟಕ್ಕೆ ಮಾಡ್ತಾ ಇದ್ದೇವೆ. ಈಗ ಇದರ ಒಂದು ನಿರ್ವಹಣೆಯಲ್ಲಿ ಪ್ರತ್ಯೇಕವಾಗಿ ಅಂತಂದ್ರೆ ಇದಕ್ಕೆ ಒಂದು ಪ್ರತ್ಯೇಕವಾದ ಏನಾದ್ರೂ ವ್ಯವಸ್ಥೆ ಇದೆಯಾ ಸರ್? ಅಂದ್ರೆ ಈ ತಳಿಗೆ ಇದೇ ತರ ಮಾಡ್ಬೇಕು ಅಂತ ಹೇಳಿ ಆ ತರದ ಏನಾದ್ರೂ ಇದೆಯಾ? ಇಲ್ಲ, ಆ ರೀತಿ ತಳಿಗಳ ಅನುಸಾರವಾಗಿ ಏನಿಲ್ಲ. ಬಟ್ ಈ ಗಿಡಗಳಲ್ಲಿ ನೀವು ನಾಟಿ ಮಾಡಿದ ನಂತರ ನಿಮಗೆ ಈ ಗಿಡದ ಸವರಿಕೆ ಬಹಳ ಪ್ರಮುಖವಾದದ್ದು. ಯಾಕೆಂದ್ರೆ ನಾವು ಅಡಿಕೆ ಆಗ್ಲಿ ಅಥವಾ ತೆಂಗಾಗ್ಲಿ ಅಥವಾ ತಾಳೆಯಲ್ಲಿ ನಾವು ಮಿಶ್ರ ಬೆಳೆ ಆಗಿ ಮಾತ್ರ ಈ ಬೆಳೆಯನ್ನು ಉಪಯೋಗಿಸ್ತಾ ಇರೋದು. ಈಗ ಅಡಿಕೆಯಲ್ಲಿ ಉದಾಹರಣೆಯಾಗಿ ನಾವು ಸ್ವಾಭಾವಿಕವಾಗಿ 9 ಅಡಿ × 9 ಅಡಿ ಅಂದ್ರೆ ಸಾಲಿನಿಂದ ಸಾಲಿಗೆ 9 ಅಡಿ ಮತ್ತು ಗಿಡದಿಂದ ಗಿಡಕ್ಕೆ 9 ಅಡಿ ಅಂತರದಲ್ಲಿ ನಾವು ನಾಟಿ ಮಾಡಿದಾಗ ನಾವು ಗಿಡಗಳಿಗೆ ಸರಿಯಾದ ಆಕಾರ ಅಥವಾ ಸವರಿಕೆಯನ್ನು ಮಾಡದೇ ಇದ್ದಾಗ ಇದು ಮರವಾಗಿ ಬೆಳೆಯುವ ಸಾಧ್ಯತೆ ಇರುತ್ತೆ. ಅದರಿಂದ ನಮಗೆ ಸರಿಯಾದ ಸಮಯಕ್ಕೆ ನಾವು ನಿರ್ವಹಣೆಯನ್ನು ಸವರಿಕೆಯನ್ನು ಮಾಡಿದಾಗ ನಮಗೆ ಯಾವುದೇ ರೀತಿಯ ಬೇರೆ ಈ ಕೆಲಸ ಕಾರ್ಯಗಳು ಅಡಿಕೆ ತೋಟಗಳಲ್ಲಿ ಗೊಬ್ಬರ ಕೊಡುವುದು ಆ ರೀತಿಯ ಸಮಸ್ಯೆಗಳನ್ನು ನಾವು ಇಲ್ಲಿ ಕಾಣಬೇಕಾದ. ಅದರಿಂದ ಸರಿಯಾದ ಸಮಯಕ್ಕೆ ಆಕಾರ ಮತ್ತು ಗಿಡ ಸಾವರಿಕೆ ಬಹಳ ಮುಖ್ಯ. ಇಲ್ಲಿ ಏನಾಗುತ್ತೆ, ನಿಮಗೆ ನಾಟಿ ಮಾಡಿದ ನಂತರ ನಿಮಗೆ 1 ವರ್ಷದಲ್ಲೇ ನಿಮಗೆ ರೆಂಬೆಗಳು ಬರುತ್ತೆ. ಅಂತ ರೆಂಬೆಗಳನ್ನು ನಾವು ತೆಗೆದುಹಾಕಬೇಕು. ಮತ್ತೆ ಬಹಳಷ್ಟು ಕಡೆ ನಾವು ರೈತರ ತಕ್ಕುಗಳಿಗೆ ಹೋದಾಗ ನೋಡ್ತಾ ಇರ್ತೀವಿ, ರೈತ ಬಂದವರು ಗಿಡಗಳನ್ನ ನಾಟಿ ಮಾಡಿರ್ತಾರೆ. ನಾಟಿ ಮಾಡಿದಾಗ ಅದರ ರೆಂಬೆಗಳು ಕವಳಗಳನ್ನ ಬಿಡಬಾರದು. ಯಾವ ಸಮಯದಲ್ಲಿ ಕವಳಗಳು ಬಿಡಬೇಕು ಅಂದ್ರೆ ನೀವು 2 ವರ್ಷದ ನಂತರ ಕವಳಗಳು ಬಿಡಬೇಕು. ಕವಳಗಳು ಬಿಡಬೇಕು ಅಂದ್ರೆ ನೆಲದಿಂದ ನಿಮಗೆ 3-4 ಅಡಿ ಯಾವುದೇ ಕವಳಗಳನ್ನು ಬಿಡಬಾರ್ದು. ನಂತರ ನೀವು ನಾಲ್ಕರಿಂದ ಐದು ಕವಲುಗಳನ್ನು ಬಿಡಬೇಕಾಗುತ್ತೆ. ಅಂದರೆ ಎಲ್ಲಾ ದಿಕ್ಕಿಗೂ ಒಂದೊಂದು ಕವಲುಗಳನ್ನು ಬಿಟ್ಟಾಗ ಹೆಚ್ಚು ಕಾಯಿಗಳನ್ನು ಪಡಿಬಹುದು ಮತ್ತು ಉತ್ಕೃಷ್ಟವಾಗಿರುವಂತಹ ಬೀಜಗಳು ಕೂಡ ಪಡಿಬಹುದು. ಈಗ ನೀವು ಬಹಳಷ್ಟು ರೆಂಬೆಗಳು 8-10 ರೆಂಬೆಗಳನ್ನು ಬಿಟ್ಟಾಗ ಕಾಯಿಗಳ ಸಂಖ್ಯೆಗಳು ಕಡಿಮೆ ಆಗಿರುತ್ತೆ ಮತ್ತು ಅದರ ಬೀಜಗಳ ಗುಣಮಟ್ಟವನ್ನು ಕೂಡ ಕಮ್ಮಿ ಆಗಿರುತ್ತೆ. ಅದರಿಂದ ರೈತ ಬಾಂಧವರು 4-5 ಕವಲುಗಳನ್ನ ಬಿಟ್ಟಾಗ ನಿಮಗೆ ಉತ್ಕೃಷ್ಟವಾದ ಹಾಗೂ ಉತ್ತಮ ಗುಣಮಟ್ಟದ ಕೂಡಿರುವಂತಹ ಕಾಯಿಗಳನ್ನು ಪಡೆಯಿರಿ. ಅಡಿಕೆಗೆ ಏನಾದರೂ ಹಾನಿ ಆಗಬಹುದಾ ಜಾಸ್ತಿ ಕವಲಿದ್ರೆ? ಇಲ್ಲ, ಜಾಸ್ತಿ ಕಾವಲಿದ್ರೆ ನಿಮಗೆ ಅಡಿಕೆಯಲ್ಲಿ ಅಂತರ ಬೇಸಾಯ ಕ್ರಮಗಳನ್ನ ಮಾಡಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಬಹುದು. ಆಮೇಲೆ ನಿಮಗೆ ಈಗ ಸರಿಯಾದ ಆಕಾರವನ್ನು ಮತ್ತು ಸೌರಿಕೆಯನ್ನು ಮಾಡಿದಾಗ ಮಾತ್ರ ನಮಗೆ ಉತ್ಕೃಷ್ಟವಾಗಿರುವಂತಹ ಸಂಖ್ಯೆಗಳು ಕಾಯಿಗಳನ್ನು ಕೂಡ ಪಡಿಬಹುದು. ಈಗ ಹಾಗೆ ಬಿಟ್ಟಾಗ ನಿಮಗೆ ಮರವಾಗಿ ಹಬ್ಬಿರೋದ್ರಿಂದ ನಿಮಗೆ ಬೇಸಾಯ ಸಮಸ್ಯೆ ಆಗೋ ಸಾಧ್ಯತೆ ಅಡಿಕೆಯಲ್ಲಿ ಮಾತ್ರ ಇರುತ್ತೆ. ಕಳೆಗಳ ಒಂದು ನಿರ್ವಹಣೆಗೆ ಬಂದ್ರೆ ಯಾವ ರೀತಿಯಿಂದ ಈ ಬೆಳೆಯಲ್ಲಿ ನಾವು ಕೋಕೋವನ್ನು ನಾವು ಅಂತರ ಬೆಳೆಯಲ್ಲಿ ಮಾಡಿದಾಗ ಇಲ್ಲಿ ಯಾವುದೇ ರೀತಿಯ ಕಳೆಗಳು ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಕಳೆಯನ್ನು ಕಾಣಬಹುದು. ಒಂದ್ ಸರಿ ಗಿಡದ ಬೆಳವಣಿಗೆ ನಿಮಗೆ 3-4 ವರ್ಷ ಈ ಗಿಡ ಬಹಳ ಉತ್ತಮವಾಗಿ ಬೆಳವಣಿಗೆ ಆದಾಗ ಆ ಸಾಲಿನಲ್ಲಿ ನಿಮಗೆ ಯಾವುದೇ ರೀತಿಯ ಕಳೆಗಳು ಹುಟ್ಟಲ್ಲ, ಯಾಕೆಂದ್ರೆ ನರಳಾಗೋದ್ರಿಂದ ಯಾವುದೇ ರೀತಿಯ ಕಳೆ ಆಗುದು. ಇನ್ನ ಬೇರೆ ಸಾಲಿನಲ್ಲಿ ನೀವು ಕಳೆ ನಿರ್ವಹಣೆ ಮಾಡಬೇಕಾಗುತ್ತೆ. ನಮ್ಮ ಬ್ರಷ್ ಕಟರ್ ಆಗ್ಲಿ, ವೀಡ್ ಕಟರ್ ಆಗ್ಲಿ, ಅದರಿಂದ ನಾವು ಕಳೆಯನ್ನು ನಿರ್ವಹಣೆ ಮಾಡಬಹುದು. ಮತ್ತೆ ಇನ್ನೊಂದು ಬಹಳ ಮುಖ್ಯವಾದದ್ದು ಏನಂದ್ರೆ ನಿಮಗೆ 1 ಎಕರೆಗೆ ನಿಮಗೆ ಇದು 2-3 ಟನ್ ಅಷ್ಟು ಎಲೆ ದರ್ಗುಗಳನ್ನು ಉದುರಿಸುತ್ತೆ. ಅದು ಬಹಳ ಪ್ರಮುಖ. ಇಂತಹ ಎಲೆಗಳನ್ನ ನಾವು ನಮ್ಮ ಅಡಿಕೆ ಗಿಡಗಳಿಗೆ ಹೊದಿಕೆಯಾಗೂ ಮಾಡಬಹುದು ಮತ್ತು ಅಥವಾ ಕೋಕೋ ಗಿಡಗೆ ಹೊದಿಕೆಯಾಗೂ ಮಾಡುವುದರಿಂದ ಮಣ್ಣಿನಲ್ಲಿ ನಿಮಗೆ ಬೌದ್ಧಿಕ, ರಾಸಾಯನಿಕ ಹಾಗೂ ಜೈವಿಕವಾಗಿ ಹಲವಾರು ಉಪಯುಕ್ತ ಅಂಶಗಳನ್ನು ಕೂಡ ಇಲ್ಲಿ ಕಾಣಬಹುದು. ಮತ್ತೆ ನಾವು ಹೊದಿಕೆ ಮಾಡುವುದರಿಂದ ಅದು ಗೊಬ್ಬರವಾಗಿ ಕೂಡ ಮಾರ್ಪಾಟವಾಗ್ತಿರುವುದನ್ನು ಕಾಣಬಹುದು. ನೀರಿನ ನಿರ್ವಹಣೆಗೆ ಬಂದ್ರೆ ಯಾವ ಒಂದು ಪದ್ಧತಿ ಅಳವಡಿಸ್ಕೋಬೇಕಂತ ಹೇಳ್ತೀರಾ? ಸರ್, ಇದು ಕೂಡ ಒಂದು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ನಮಗೆ ಈ ಬೇಸಿಗೆ ಹಂಗಾಮಿನಲ್ಲಿ ಇದಕ್ಕೆ ನೀರಾವರಿ ಸೌಲಭ್ಯ ಬೇಕಾಗುತ್ತೆ. ಪ್ರತಿ ಗಿಡಕ್ಕೆ ನಿಮಗೆ 20-25 ಲೀಟರ್ ಅಷ್ಟು ಪ್ರತಿದಿನ ನೀರಾವರಿ, ಹನಿ ನೀರಾವರಿ ಮುಖಾಂತರ ನಾವು ಕೊಡಬೇಕಾಗುತ್ತೆ. ಈ ಬೇಸಿಗೆ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಏನಾದ್ರು ನೀರಾವರಿ ಸಮಸ್ಯೆ ಆದರೆ ಇದು ಡಿಸೆಂಬರ್ನಿಂದ ಮೇ ತಿಂಗಳಲ್ಲಿ ಹೂವಾಡುವುದರಿಂದ ಈ ಸಮಯದಲ್ಲಿ ನಮಗೆ ಹೆಚ್ಚಾಗಿ ನೀರು ಬೇಕಾಗುತ್ತೆ. ನಮಗೆ ಅಡಿಕೆಗೆ ಹೇಗ್ ಬೇಕೋ ಅದೇ ರೀತಿ ನೀರು ಬೇಕಾಗುತ್ತೆ. ಆದರೆ ಇದಕ್ಕೆ ಸಪರೇಟ್ ಆಗಿ ಏನ್ ಬೇಡ, ನೀವು ಅಡಿಕೆಗೆ ಕೊಡ್ತಿರಲ್ಲ ಅದೇ ನೀರನ್ನ ನೀವು 1 ದಿವಸ ಬಿಡುವ ಪದ್ಧತಿಯಿಂದ ಇನ್ನೊಂದು ದಿವಸಕ್ಕೆ 2 ದಿವಸ ಬಿಡುವ ಪದ್ಧತಿ ಆದರೆ ಸಾಕಾಗುತ್ತೆ, ಏನ್ ಸಮಸ್ಯೆ ಇಲ್ಲ. ಆಮೇಲೆ ಇದಕ್ಕೆ ಹೊದಿಕೆ ಆಗೋದ್ರಿಂದ ಮತ್ತು ನರಳಿರುವುದರಿಂದ ಕೂಡ ತೇವಾಂಶ ಕೂಡ ಹಿಡಿದಿರುವ ಸಾಮರ್ಥ್ಯ ಇರುತ್ತೆ ಮತ್ತು ಆವೆ ಆಗಲ್ಲ ನರಳಿರುವುದರಿಂದ. ನೀವು ಪ್ರತಿದಿನ ನೀರಾವರಿ ವ್ಯವಸ್ಥೆ ಕಪ್ಸೋದಾದ್ರೆ 20-25 ಲೀಟರ್ ಪ್ರತಿ ಗಿಡಕ್ಕೆ ಸಾಕಾಗುತ್ತೆ. ಪೋಷಕಾಂಶಗಳ ಒಂದು ನಿರ್ವಹಣೆಗೆ ಬಂದ್ರೆ ಸರ್, ಫಲ ಬಿಡುವಂತ ಪ್ರತಿ ಗಿಡಕ್ಕಾದ್ರೆ ನಾವು ಕೊಟ್ಟಿಗೆ ಗೊಬ್ಬರ ಪ್ರತಿ ವರ್ಷ ನಿಮಗೆ 10-15 ಕೆಜಿ ಕೊಟ್ಟರು ಸಾಕಾಗುತ್ತೆ. ಅಥವಾ ಅದರಲ್ಲಿ ಬಿದ್ದಿರುವಂತಹ ಎಲೆಗಳನ್ನ ನಾವು ಮಲ್ಚಾಗಿ ಮಾರ್ಪಾಟ ಮಾಡೋದ್ರಿಂದ ಕೂಡ ಅದು ಗೊಬ್ಬರವಾಗಿ, ಸಾವಯವ ಗೊಬ್ಬರವಾಗಿ ಉಪಯೋಗಿಸಬಹುದು. ಅಲ್ಲದೆ ಈ ರಸಗೊಬ್ಬರನ ಕೊಡುವಂತ ರೈತ ಬಾಂಧವರಾದ್ರೆ ಶಿಫಾರಸಿತ 100 ಗ್ರಾಂ ಸಾರಜನಕ, 40 ಗ್ರಾಂ ರಂಜಕ ಮತ್ತು 140 ಗ್ರಾಂ ರಂಜಕವನ್ನು 2 ಸಮಕಂತಿನಲ್ಲಿ ಕೊಡಬೇಕಾಗುತ್ತೆ. ಒಂದು ಮುಂಗಾರಿನಲ್ಲಿ ಮತ್ತೊಂದು ಹಿಂಗಾರಿನಲ್ಲಿ 2 ಸಮಕಂತಿನಲ್ಲಿ ಕೊಟ್ಟಾಗ ಇದರಲ್ಲಿ ಹೆಚ್ಚು ಇಳುವರಿಯನ್ನು ಕೂಡ ಪಡ್ಕೋಬಹುದು. ಮತ್ತೆ ಇದರಲ್ಲಿ ಇನ್ನೂ ಒಂದು ಸಮಸ್ಯೆ ಏನು ಅಂದ್ರೆ ಸ್ವಲ್ಪ ಮಟ್ಟಿಗೆ ಜಿಂಕ್ ಮತ್ತು ಈ ಕಬ್ಬಿಣದ ಕೊರತೆ ಸಾಧ್ಯತೆ ಹೆಚ್ಚು. ಎಲೆಗಳು ಸ್ವಲ್ಪ ಬಣ್ಣ ಹಳದಿ ಬಣ್ಣಕ್ಕೆ ಮಾರ್ಪಾಡಾಗಿರೋದನ್ನು ಕೂಡ ಕಾಣಬಹುದು. ಅದರಿಂದ ಈ ಲಘು ಪೋಷಕಾಂಶಗಳು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಲಘು ಪೋಷಕಾಂಶಗಳು ಆದ್ರೆ ನಾವು ಪ್ರತಿ ಗಿಡಕ್ಕೆ ನಿಮಗೆ 20 ಗ್ರಾಂನಷ್ಟು ಜಿಂಕ್ ಮತ್ತು 20 ಗ್ರಾಂನಷ್ಟು ಐರನ್ ಪ್ರತಿ ಮರಕ್ಕೆ ಕೊಡಬೇಕಾಗುತ್ತೆ. ಅಥವಾ ನಾವು ನೀರಿನಲ್ಲಿ ಕರಗಿಸಿ ಕೊಡ್ತೀವಿ ಅಂದ್ರೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ನಾವು ಎಲೆಗಳಿಗೆ ಸಿಂಪಡಣೆ ಮಾಡುವುದರಿಂದ 8-10 ಹೆಚ್ಚಿನ ಇಳುವರಿಯನ್ನು ಕೂಡ ಗಮನಿಸಬಹುದು ಎಂದು ಸಂಶೋಧನೆಯಲ್ಲಿ ಕಂಡುಬಂದಿದೆ. ಈಗ ಈ ಒಂದು ಬೆಳೆಯ ಇಳುವರಿಗೆ ಬಂದ್ರೆ ಒಂದು ಫಲಪ್ರದವಾದ ಅಂದ್ರೆ ಒಂದು ಪ್ರೌಢಾವಸ್ಥೆಯ ಒಂದು ಮರ ಅಥವಾ ಗಿಡ ಇದು ಎಷ್ಟು ಇಳುವರಿ ಕೊಡಬಹುದು ಸರ್? ಜೊತೆಗೆ ಈಗ ಅದರ ಸಂಸ್ಕರಣೆಗೆ ಬಂದ್ರೆ ಯಾವ ರೀತಿಯಿಂದ ನಾವು ಇದನ್ನ ಮಾಡಬಹುದು ಅಂತ? ಸರ್, ನಾವು ನಾಟಿ ಮಾಡಿದ ನಂತರ ನಿಮಗೆ 1 ವರ್ಷದಲ್ಲಿ ಹೂ ಬಿಡಲು ಪ್ರಾರಂಭಿಸುತ್ತೆ. ಆದ್ರೆ ನಾವು ಆ ಹೂವನ್ನ ತೆಗೆದು ಹಾಕ್ಲಿಕ್ಕೆ ಹೇಳ್ತೇವೆ, ಯಾಕೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಗಿಡ ಇನ್ನು ಬೆಳವಣಿಗೆ ಆಗ್ಲಿ ಅನ್ನೋ ಉದ್ದೇಶದಿಂದ ನೀವು 2-3 ವರ್ಷದಲ್ಲಿ ಸ್ವಲ್ಪ ಮಟ್ಟಿಗೆ ಇಳುವರಿ ಪ್ರಾರಂಭ ಆಗುತ್ತೆ. ಅಂದ್ರೆ ನಿಮಗೆ 4 ವರ್ಷಕ್ಕೆ ಪ್ರತಿ ಮರ ಅಥವಾ ಪ್ರತಿ ಗಿಡ ನಿಮಗೆ 2 ಕೆಜಿಯಷ್ಟು ಒಣ ಸಂಸ್ಕರಣ ಕಾಳುಗಳ ಇಳುವರಿ ಕೊಡೋ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಅಂದ್ರೆ ಇವತ್ತಿನ ದರ ನೋಡಿ, ನಿಮಗೆ 2 ಕೆಜಿ ಅಂದ್ರೆ ನಿಮಗೆ 500 ರೂಪಾಯಿನ ಇಟ್ಕೊಳ್ಳಿ, ಅಂದ್ರೆ 1000 ಒಂದು ಗಿಡದಿಂದ ನಿಮಗೆ ಅಂತರ್ಬೆಳೆಯಾಗಿ ಆದಾಯವನ್ನು ನಾವು ಪಡ್ಕೋಬಹುದು. ಇನ್ನು ನೀವು ಸಂಸ್ಕರಣೆ ವಿಚಾರ ಹೇಳಿದ್ರೆ ಬಹಳ ಒಂದು ಉಪಯುಕ್ತವಾದ ಪ್ರಶ್ನೆ. ಈಗ ಇದರ ಸಂಸ್ಕರಣೆ ಹೇಗೆ ಮಾಡಬೇಕು ಅಂದ್ರೆ, ನಾವು ಈ ಕಾಯಿಗಳು ಕೊಯ್ದ ನಂತರ ನಾವು ಈ 3-4 ದಿವಸದ ಒಳಗೆ ಈ ಕಾಯಿಗಳನ್ನ ಒಡಿಬೇಕು. ಒಡೆದ ನಂತರ ಅಲ್ಲಿ ಬೀಜಗಳ ಮೇಲೆ ಬಿಳಿ ಬಣ್ಣದ ಲೋಳೆಗಳಿರುತ್ತೆ. ಈ ಲೋಳೆ ಮೊದಲು ಹೊರಗೆ ಹೋಗ್ಬೇಕು. ಅಂದ್ರೆ ನಾವು ಸಾಂಪ್ರದಾಯಿಕವಾಗಿ ಈ ಅನ್ನ ಬಸಿಯ ಬುಟ್ಟಿಯಲ್ಲಿ ಅಥವಾ ಈ ಈರುಳ್ಳಿ ಚೀಲದಲ್ಲಿ ಅಥವಾ ಈ ಪ್ಲಾಸ್ಟಿಕ್ ಟ್ರೇ ಬುಟ್ಟಿಗಳ ಟ್ರೇನಲ್ಲಿ ಕೂಡ ಈ ತಾಜಾ ಕಾಯಿಗಳನ್ನ ನಾವು ಹಾಕಿ 5-6 ದಿವಸದ ನಂತರ ನಾವು ಈ ಕಟ್ಟಬೇಕು. ಇದನ್ನ ಕಟ್ಟಿದಾಗ 5-6 ದಿವಸ ಆದ ನಂತರ ಅದು ಹುಳಿಯಾಗಿ ಆ ಲೋಳೆ ಹೊರಗೆ ಹೋಗುತ್ತೆ. ಆ ಲೋಳೆ ಹೊರಗೋದ ನಂತರ ನಾವು 5-6 ದಿನಗಳ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಬೇಕು. ಅದು ಬಹಳ ಪ್ರಮುಖ. ಚೆನ್ನಾಗಿ ಒಣಗಿಸಿದಾಗ ನಾನು ಅವಾಗಲೇ ಹೇಳದಾಗಿ ಚಾಕ್ಲೇಟ್ ಬಣ್ಣಕ್ಕೆ ಅದರ ಕಾಯಿಗಳು ಮಾರ್ಪಾಟಾಗುತ್ತೆ. ಅದು ಒಂದು ಸಂಕೇತ, ಇದು ಚೆನ್ನಾಗಿ ಸಂಸ್ಕರಿಸಿದ ಒಂದು ಕಾಳು. ಮತ್ತೆ ಇದರ ತೇವಾಂಶ ಬಹಳ ಮುಖ್ಯ. ತೇವಾಂಶ ನಿಮಗೆ 5-7% ಇರಬೇಕು ತೇವಾಂಶ. ಈ ರೀತಿ 5-7% ಇದ್ದಾಗ ತೇವಾಂಶ ನಿಮ್ಗೆ ಮಾರುಕಟ್ಟೆಯಲ್ಲಿ ಉತ್ತಮವಾಗಿರುವಂತಹ ಒಂದು ನಿಮ್ಮ ಸಂಸ್ಕರಿಸಿದ ಕಾಳುಗಳಿಗೆ ಅಥವಾ ಬೀಜಗಳಿಗೆ ಉತ್ತಮವಾಗಿರುವಂತಹ ಒಂದು ಧಾರಣೆಯನ್ನು ಮಾಡ್ಕೋಬಹುದು. ನೀವು 5-7% ನೀವು ತೇವಾಂಶ ಆದಾಗ ನಿಮ್ಗೆ 1-2 ವರ್ಷ ನೀವು ಶೇಖರಣೆಯನ್ನು ಮಾಡಿದಾಗ, ದಾಸ್ತಾನಿನಲ್ಲಿ ಶೇಖರಣೆಯನ್ನು ಮಾಡಿದಾಗ ಯಾವುದೇ ರೀತಿ ಹಾನಿವಾಗಿರಲಿಲ್ಲ. ಅದರಿಂದ ತೇವಾಂಶ ನಿಮ್ಗೆ 5-7 ವರ್ಷ ಇದ್ರೆ ಬಹಳ ಮಾರುಕಟ್ಟೆಯಲ್ಲಿ ಉತ್ತಮವಾದ ಧಾರಣೆಯನ್ನು ಈ ಬೆಳೆ ಪಡ್ಕೋಬಹುದು. ಕೊಕ್ಕೋ ಬೆಳೆ ಏಕೆ ಬೆಳೆಯಾಗಿ ಬೆಳೆದಲ್ಲಿ ಯಾವ ರೀತಿಯಿಂದ ನಾವು ಇಳುವರಿ ನಿರೀಕ್ಷಿಸಬಹುದು ಸರ್? ಸರ್, ಕೊಕ್ಕೋ ಬೆಳೆಯನ್ನ ಏಕೆ ಬೆಳೆಯಾಗಿ ಇನ್ನೂ ಸಂಶೋಧನೆಗಳು ಇದರಲ್ಲಿ ಕಾಣ್ತಾ ಇದ್ದೀವಿ. ಬಟ್ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಕೂಡ ರೈತ ಬಾಂಧವರು ಅವರ ತಾಕುಗಳಲ್ಲಿ ಹೊರ ವಾತಾವರಣಕ್ಕೆ ಯಾವುದೇ ಶೇಡ್ ಇಲ್ಲದೆ ಇರುವಂತಹ ಪದ್ಧತಿಯಲ್ಲಿ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಗಿಡದ ಬೆಳವಣಿಗೆ ಮತ್ತು ಕಾಯಿಗಳು ಕೂಡ ಕಮ್ಮಿ ಆಗಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಅದರಿಂದ ನಮ್ಮ ಸಲಹೆ ಏನು ಅಂದ್ರೆ, ರೈತ ಬಾಂಧವರಿಗೆ ನೀವು ಅಡಿಕೆಯಲ್ಲಾಗ್ಲಿ ತೆಂಗಾಗ್ಲಿ ಅಥವಾ ತಾಳೆಯಲ್ಲಿ ಸೂಕ್ತವಾಗಿ ಅಂತರ್ ಬೆಳೆ ಮಾಡುವುದು ಸೂಕ್ತ. ಏಕೆ ಬೆಳೆ ಬೆಳೆಯಲು ಸಾಧ್ಯ ಇಲ್ಲ, ಮಾಡ್ತಾ ಇದ್ದಾರೆ, ಬಟ್ ಅಷ್ಟು ಇಳುವರಿ ಮತ್ತು ಗಿಡದ ಬೆಳವಣಿಗೆ ಗಮನಾರ್ಹವಾಗಿಲ್ಲ. ಇನ್ನು ಇದರ ಮೇಲೆ ಸಂಶೋಧನೆಗಳು ನಡೀತಾ ಇದೆ. ಈಗ ಮಾರುಕಟ್ಟೆ ವ್ಯವಸ್ಥೆಗೆ ಬಂದ್ರೆ ಇದರ ಒಂದು ದರ ಯಾವ ರೀತಿಯಿಂದ ಇದೆ ಸರ್? ಮತ್ತೆ ಮಾರುಕಟ್ಟೆ ಒಂದು ವ್ಯವಸ್ಥೆಯಲ್ಲಿ ಇದಕ್ಕೆ ಏನಾದ್ರೂ ಅಂದ್ರೆ ದರ ಕಡಿಮೆ ಆಗೋದು ಜಾಸ್ತಿ ಆಗೋದು ಆ ತರದ್ದು ಇಲ್ಲ ಮಾರುಕಟ್ಟೆಯಲ್ಲಿ? ನಾವು ನಿಮ್ಮ ಶಿವಮೊಗ್ಗದಲ್ಲೇ ಆದ್ರೆ ನಮ್ಮ ಕ್ಯಾಂಪ್ಕೋ ಸೆಂಟರ್ ಇದೆ APMCಯಲ್ಲಿ, ಮತ್ತೆ ನೀವು ಈ ಕಡೆ ಅರೆ ಮಲೆನಾಡು ಭಾಗಕ್ಕೆ ಹೋದ್ರೆ ಚನ್ನಗಿರಿಯಲ್ಲಿ ಇದರ ಕ್ಯಾಂಪ್ಕೋ ಸೆಂಟರ್ ಇದೆ, ಮತ್ತೆ ನಿಮಗೆಲ್ಲ ಗೊತ್ತಿರೋ ಇದೆ ನಮ್ಮ ಕರಾವಳಿ ಭಾಗದಲ್ಲಾದ್ರೆ ಕ್ಯಾಂಪೋ ಇದೆ ಮಂಗಳೂರಿನಲ್ಲಿ. ಇದರಲ್ಲಿ ಡೈಲಿ ನಿಮಗೆ ಒಣ ಬೀಜಗಳನ್ನು ತಗೊಳ್ತಾ ಇದ್ದಾರೆ. ಒಣ ಬೀಜಕ್ಕಾದ್ರೆ ನಿಮಗೆ 650-680 ಧಾರಣೆ ಇದೆ. ಹಸಿ ಇದನ್ನು ಕೂಡ ನಮಗೆ ಸಂಸ್ಕರಣೆ, ಈಗ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಹೆಚ್ಚು ಮಳೆ ಆಗೋದ್ರಿಂದ ಈ ಜೂನ್ ನಿಂದ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಬರುವಂತಹ ಕಾಯಿಗಳನ್ನ ನಾವು ಸಂಸ್ಕರಣೆ ಮಾಡೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಒಣಗಿಸ್ಲಿಕ್ಕೆ. ಅಂತ ರೈತ ಬಾಂಧವರು ನೀವು ತಾಜಾ ಕಾಳುಗಳು ಕಾಯಿ ಬೀಜಗಳನ್ನೇ ನಾವು ಬಿಡಿಸಿ ನಾವು ಮಾರುಕಟ್ಟೆಗೂ ಕೂಡ ಪಡಬಹುದು. ಎರಡು ರೀತಿಯ ಸೌಲಭ್ಯಗಳು ನಮ್ಮ ಕ್ಯಾಂಪಸ್ ಸಂಸ್ಥೆಯಿಂದ ಕೂಡ ಮಾಡಿದ್ದಾರೆ. ಇದು ಬಹಳ ಒಂದು ಉಪಯುಕ್ತ. ಈ ಸಂಸ್ಕರಣಾ ಘಟಕಗಳು ಏನಾದ್ರೂ ಇದಾವ ಸರ್ ಈಗ ಶಿವಮೊಗ್ಗ ಸುತ್ತಮುತ್ತ ಕ್ಯಾಂಪ್ಕದವರು ಮಾಡಿರೋದು ಅಂತದ್ದು ಅಥವಾ ಖಾಸಗಿಯವರು ಮುಂದೆ ಬಂದು ಅದನ್ನ ಮಾಡ್ತಕ್ಕಂಥದ್ದು? ಇಲ್ಲ, ಇದರಲ್ಲಿ ಆ ರೀತಿಯ ಖಾಸಗಿ ಸಂಸ್ಥೆಗಳೇನಿಲ್ಲ. ನಮ್ಮ ಕ್ಯಾಂಪ್ಕೋ ಸೆಂಟರ್ಗಳಿಂದಾನೇ ಕೂಡ ನಾವು ರೈತರೇ ಸ್ವತಃ ಸಂಸ್ಕರಣೆಯನ್ನು ಮಾಡಬಹುದು. ಇದರಲ್ಲಿ ಏನು ಬಹಳ ಕಷ್ಟ ಇಲ್ಲ. ನೇರವಾಗಿ ಕಾಯಿಗಳನ್ನ ಒಡೆದು ನಾವು ಹೇಳಿದ್ನಲ್ಲ ಸಾಂಪ್ರದಾಯಿಕವಾಗಿ ಮಾಡ್ತಾ ಇರುವ ಪದ್ಧತಿಗಳನ್ನ ಅನುಸರಿಸಿ ನಾವು ಹುಳಿ ಬರಿಸಿ ಆದ ನಂತರ ನಾವು 5-7% 5-6 ದಿವಸ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ನಾವು ತೇವಾಂಶವನ್ನು ಚೆನ್ನಾಗಿ ಕಾಪಾಡಿಕೊಂಡು ನಾವೇ ನೇರವಾಗಿ ಮಾರಾಟವನ್ನು ಮಾಡಬಹುದು ಕ್ಯಾಂಪ್ಕೋ ಸೆಂಟರ್ಗಳಿಗೆ. ಇದರಲ್ಲಿ ಯಾವುದೇ ಏನು ನಮ್ಮ ಅಡಿಕೆಯಲ್ಲಿ ಈಗ ಕೇಣಿದಾರರು ಬರ್ತಿದಾರಲ್ಲ ಆ ರೀತಿ ಯಾವುದೇ ಸಮಸ್ಯೆ ಏನಿಲ್ಲ. ನೇರವಾಗಿ ಸ್ವತಃ ರೈತರಿಗೆ ಸಂಸ್ಕರಣೆಯನ್ನು ಮಾಡಿ ಹುಳಿ ಬರಿಸಿ ನೇರವಾಗಿ ಚೆನ್ನಾಗಿ ಒಣಗಿಸಿ ನಾವು ಮಾರುಕಟ್ಟೆಗೆ ಕಳಿಸಬಹುದು. ಈ ಒಂದು ಕೊಕ್ಕೋ ಬೆಳೆಯ ಪ್ರದೇಶ ಅಂದಾಜು ಎಷ್ಟು ಈ ಹೆಕ್ಟೇರ್ ಅಲ್ಲಿ ಇದೆ ಅಂತ ಹೇಳ್ಬಹುದಾ ಸರ್? ಶಿವಮೊಗ್ಗ ಜಿಲ್ಲೆಗೆ ಬಂದ್ರೆ, ಜೊತೆಗೆ ಸುತ್ತಮುತ್ತಲಿನ ಜಿಲ್ಲೆಗಳು ಚಿಕ್ಕಮಗಳೂರು ಆಗಿರ್ಲಿ ಈ ಕಡೆ ಮಡಿಕೇರಿ ಆಗಿರ್ಲಿ, ಜೊತೆಗೆ ನಮ್ಮ ಒಣ ಪ್ರದೇಶದ ಒಂದು ಭಾಗ ದಾವಣಗೆರೆಯ ಒಂದು ಸ್ವಲ್ಪ ಭಾಗ ಚಿತ್ರದುರ್ಗದ ಒಂದು ಸ್ವಲ್ಪ ಭಾಗ. ಸೊ ಪ್ರಸ್ತುತವಾಗಿ ನಮ್ಮ ದೇಶದಲ್ಲಿ ಈ ಬೆಳೆ ನಾವು 1.08 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಈ ಬೆಳೆಯನ್ನ ಮಾಡ್ತಾ ಇದ್ದೇವೆ. ನಾವು ಬೆಳೆಯನ್ನ ಇತ್ತೀಚೆಗೆ ಮಾಡ್ತಾ ಇದ್ದೀವಿ. ಈಗ ಕೊಕ್ಕೋ ಬೆಳೆಯ ಧಾರಣೆ ಹೆಚ್ಚಾಗಿರುವುದರಿಂದ ಈ ನಮ್ಮ ಅರೆ ಮಲೆನಾಡು ಪ್ರದೇಶಗಳಲ್ಲಿ ಅದರಲ್ಲೂ ದಾವಣಗೆರೆ ಚಿತ್ರದುರ್ಗ ಹಾವೇರಿ ಭಾಗಗಳಲ್ಲಿ ಬಹಳ ಏರಿಕೆ ಆಗ್ತಾ ಇದೆ. ನಮ್ಮಲ್ಲೂ ಕೂಡ ಬಹಳಷ್ಟು ರೈತ ಬಾಂಧವರ ಗಿಡಗಳಿಗೆ ಈಗ ಆಲ್ರೆಡಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ನಮ್ಮ ಅಡಿಕೆ ಸಂಶೋಧನೆ ಕೇಂದ್ರದಿಂದ ನಾವು ಉತ್ಕೃಷ್ಟವಾಗಿರುವಂತಹ ಗಿಡಗಳನ್ನ ಉತ್ಪಾದಿಸಿ ನಾವು ರೈತರಿಗೆ ಸಸಿಗಳನ್ನ ನಾವು ರೈತ ಬಾಂಧವರಿಗೆ ಕೂಡ ನಮ್ಮ ಸಂಶೋಧನಾ ಕೇಂದ್ರದಿಂದ ಕೊಡ್ತಾ ಇದ್ದೇವೆ. ಹೇಗೆ ಇದು ಬೇಡಿಕೆ ಆಧಾರದ ಮೇಲೆ ಸಸಿಗಳ ಉತ್ಪನ್ನ ಮಾಡ್ತಿರೋ ಇಲ್ಲ ಯಾವ ರೀತಿಯಿಂದ ಸರ್? ಇಲ್ಲ, ಏನಾಗಿದೆ ಈ ಬೆಳೆ ಮೂಲತಃವಾಗಿ ಹೆಚ್ಚಾಗಿ ಈ ಆಫ್ರಿಕನ್ ಕಂಟ್ರೀಸ್ ಪ್ರದೇಶದಲ್ಲಿ ಹೆಚ್ಚಾಗಿ ಐವರಿ ಕೋಸ್ಟ್, ಘಾನಾ ಈ ಪ್ರದೇಶದಲ್ಲಿ ಹೆಚ್ಚಾಗಿ ಈ ಬೆಳೆಯನ್ನು ನಾವು ಕಾಣಬಹುದು. ಬಟ್ ಆದರೆ ನಮ್ಮ ದೇಶದಲ್ಲಿ ಇದರ ಉತ್ಪಾದನೆ ಬಹಳ ಕಮ್ಮಿ ಇದೆ. ನಾವು 70% ನಾವು ಆಮದನ್ನು ಮಾಡ್ಕೊಳ್ತಾ ಇದ್ದೀವಿ. ನಾವು ಇಲ್ಲಿ ರಫ್ತು ಬಹಳ ಕಡಿಮೆ, ನಾವು ಬೇರೆ ದೇಶದ ಮೇಲೆ ಅವಲಂಬಿತವಾಗಿದ್ದೇವೆ ಈ ಬೆಳೆಯಲ್ಲಿ. ಅದರಿಂದ ಈ ಬೆಳೆಗೆ ಹೆಚ್ಚು ಪ್ರತ್ಯಕ್ಷತೆಯನ್ನು ನಾವು ಮಾಡಬೇಕಾಗಿದೆ ಮತ್ತು ಹೆಚ್ಚು ಬೇಡಿಕೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇನ್ನು ಮುಂದೆ ಹೆಚ್ಚು ಈ ಬೆಳೆಗೆ ಬೇಡಿಕೆ ಇರೋದ್ರಿಂದ ಈ ಬೆಳೆಯನ್ನು ಮಾಡಿದ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಮತ್ತು ಉತ್ತಮವಾಗಿರುವಂತಹ ಮಾರುಕಟ್ಟೆ ವ್ಯವಸ್ಥೆಯಿಂದ ರೈತ ಬಾಂಧವರು ಧೈರ್ಯವಾಗಿ ಈ ಬೆಳೆಯನ್ನ ಮಾಡಬಹುದು. ಇದು ಮುಖ್ಯವಾಗಿ ಉಪಯೋಗಿಸ್ತಕ್ಕಂಥದ್ದು ಚಾಕ್ಲೇಟ್ ಒಂದು ಇಂಡಸ್ಟ್ರಿಗಳಿಗೆ, ಚಾಕ್ಲೇಟ್ ನ ಒಂದು ಕಂಪನಿಗಳಿಗೆ ಅಲ್ವಾ ಸರ್? ಇದಲ್ದೇನೆ ಮತ್ತೆ ಇದಕ್ಕೆ ಅಂದ್ರೆ ಇನ್ನು ಬೇರೆ ಯಾವ ಒಂದು ಇದರಲ್ಲಿ ಉಪಯೋಗಿಸ್ತಾರೆ ಸರ್? ಈ ಬೆಳೆಯನ್ನ ಹೆಚ್ಚಾಗಿ ನೀವು ಹೇಳದ ಹಾಗೆ ಚಾಕ್ಲೇಟ್ ಮಾಡ್ಲಿಕ್ಕೆ ಮತ್ತೆ ಈಗ ಸಾಫ್ಟ್ ಡ್ರಿಂಕ್ಸ್ ಪಾನೀಯಗಳಿಗೂ ಕೂಡ ನಾವು ಯೂಸ್ ಮಾಡ್ತಾ ಇದ್ದೀವಿ. ಆಮೇಲೆ ಇದು ಮೂಲತವಾಗಿರುವಂತ ಒಂದು ಬೆವರೇಜ್ ಕ್ರಾಪ್. ಇದಲ್ಲದೆ ನಾವು ಇತ್ತೀಚೆಗೆ ಈ ಫಾರ್ಮಸ್ಯೂಟಿಕಲ್ ಕಂಪನಿಗಳಲ್ಲೂ ಕೂಡ ಮಾಡಬಹುದು ಮತ್ತೆ ಮೆಡಿಸಿನ್ಗಳಲ್ಲೂ ಕೂಡ ಈ ಬೆಳೆಯನ್ನ ಉಪಯೋಗಿಸ್ತಾ ಇದ್ದೀವಿ ಇದರ ಕಾಳುಗಳನ್ನು. ಅದರಿಂದ ಮುಂಚೆ ಓನ್ಲಿ ಚಾಕ್ಲೇಟ್ಗಿತ್ತು, ಬಟ್ ಈಗ ಹಲವಾರು ವಿವಿಧ ಇಂಡಸ್ಟ್ರಿಗಳು ಕೂಡ ಮತ್ತೆ ಕಾಸ್ಮೆಟಿಕ್ಸ್ಗೆ ಬಹಳ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದೇವೆ. ಇದಲ್ಲದೆ ಐಸ್ ಕ್ರೀಮ್ಗಳಿಗೆ ಮಾಡ್ಲಿಕ್ಕೆ ಉಪಯೋಗಿಸ್ತಾ ಇದ್ದೀವಿ ಮತ್ತೆ ಕೋಕೋ ಪೌಡರ್ ಅಂತ ಬರ್ತಾ ಇದೆ. ಹೀಗೆ ವಿಧ ವಿಧವಾದ ವಸ್ತುಗಳನ್ನ ಅಥವಾ ತಾಜ್ಯಗಳನ್ನು ಕೂಡ ಈ ಉಪಯೋಗಲಿಕ್ಕೆ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಕೋಕೋ ಬೆಳೆಯ ಕುರಿತು ಸಾರಾಂಶ ರೂಪದಲ್ಲಿ? ಕೋಕೋ ನಮ್ಮ ಪ್ರದೇಶಕ್ಕೆ ಹೆಚ್ಚು ಚೆನ್ನಾಗಿ ಹೊಂದಿಕೊಂಡು ಬೆಳೆಯುವಂತ ಒಂದು ಸಾಮರ್ಥ್ಯವಾಗಿರುವಂತಹ ಬೆಳೆ ಮತ್ತೆ ಹೆಚ್ಚು ನಮ್ಮ ಈ ಅಡಿಕೆ ಪ್ರದೇಶವಾಗಿರೋದ್ರಿಂದ ನಮ್ಮದು ಇಲ್ಲಿ ಅಂತರ ಬೆಳೆಯಾಗಿ ಬೆಳೆದಾಗ ನಮಗೆ ಉತ್ತಮವಾಗಿರುವಂತಹ ಇಳುವರಿಯನ್ನು ಕೂಡ ಕಾಣಬಹುದು ಮತ್ತು ಉತ್ತಮವಾಗಿ ಗುಣಮಟ್ಟದಿಂದ ಕೂಡಿರುವಂತಹ ಬೀಜಗಳನ್ನು ನಾವು ಪಡಬಹುದು. ಇದನ್ನು ಮಾಡುವುದರಿಂದ ನಮಗೆ ಕನಿಷ್ಠ ಅಂದ್ರೆ ನಮಗೆ ಒಂದು ಉಪಯುಕ್ತವಾಗಿರುವಂತಹ ಆದಾಯವನ್ನು ನಾವು ಈ ಬೆಳೆಯಿಂದ ನಾವು ಪಡಿಬಹುದು. ಇಷ್ಟು ಈ ಕೋಕೋ ಕೃಷಿಯ ಬಗ್ಗೆ ನಾನು ನಿಮಗೆ ಸವಿಸ್ತಾರವಾಗಿ ನನ್ನ ವಿಚಾರವನ್ನು ಹಮ್ಮಿಕೊಂಡಿದ್ದೇನೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆ 9538565678ಕ್ಕೆ ಕರೆ ಮಾಡಿ. ನಮಸ್ಕಾರ ರೈತ ಬಾಂಧವರೇ, ಇದಾಗಿತ್ತು ಡಾಕ್ಟರ್ ಸುದೀಪ್ ಎಚ್ ಪಿ ಇವರ ಒಂದು ಕೋಕೋ ಬೆಳೆ ಕುರಿತು ಸಂದರ್ಶನ ರೂಪದ ಮಾಹಿತಿ. ನೀವು ಹೆಚ್ಚಿನ ಮಾಹಿತಿಗಾಗಿ ಇವ್ರನ್ನ ಸಂಪರ್ಕಿಸಬಹುದು. 10:00 AM ಸಂಜೆ 6:00 AM ಒಳಗಾಗಿ ಇವ್ರನ್ನ ಸಂಪರ್ಕಿಸಬಹುದು. ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಅಡಿಕೆ ಬೆಳೆಗಾರರಿಗೆ, ಅದರಲ್ಲಿ ವಿಶೇಷವಾಗಿ ಏನ್ ಮಿಶ್ರ ಬೆಳೆ ತಗೊಳ್ತಾ ಇದ್ದಾರೆ ಅಡಿಕೆಯಲ್ಲಿ, ಅವರಿಗೆ ತುಂಬಾ ಒಂದು ನಿರಂತರ ಆದಾಯ ಜೊತೆಗೆ ಈ ಬೆಳೆಯ ಒಂದು ನಿರ್ವಹಣೆ ಕುರಿತು, ಬೆಳೆಯ ಒಂದು ಆಗು ಹೋಗುಗಳ ಕುರಿತು, ಮುಂದಿನ ಒಂದು ದಿನಗಳಲ್ಲಿ ಯಾವ ರೀತಿಯಿಂದ ಇದರ ಬೇಡಿಕೆ ಮತ್ತೆ ಇದರ ಒಂದು ಮಾರುಕಟ್ಟೆ ವ್ಯವಸ್ಥೆ ಇದೆ ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು, ವಿಶೇಷವಾಗಿ ನಮ್ಮ ಅಡಿಕೆ ಬೆಳೆಗಾರರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಇನ್ನೊಮ್ಮೆ ನಮಸ್ಕಾರ ಹಾಗೂ ಧನ್ಯವಾದ ಸರ್. ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ: 9481517600. ಇದುವರೆಗೂ ಅಡಿಕೆ ಬೆಳೆಯಲ್ಲಿ ಕೋಕೋ, ಅಂತರ ಬೆಳೆಗಳ ನಿರ್ವಹಣೆ ಈ ಕುರಿತು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗ ನವಿಲೆಯ ಹಿರಿಯ ಸಹಾಯಕ ಸಂಶೋಧಕರಾದ ಡಾಕ್ಟರ್ ಸುದೀಪ್ ಎಚ್ ಪಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ SM ಸುಧಾಕರ್. ಇನ್ನು ಮುಂದೆ ಕಡೂರು ತಾಲೂಕು ಬಸೂರಿನ ಶ್ರೀಮತಿ ಮಲ್ಲಿಯಮ್ಮ ಮತ್ತು ತಂಡದವರಿಂದ ಗಂಗೆ ಶೋಭಾನೆ ಪದ. ಶೋಭಾನ ಬಲ್ಲಾನೇ ತನ್ನ ತಿಳಿದಂತ ಮಾನ್ಯವರು ತಿಳಿದಂತ ಮಾನ್ಯವರು ತಿಳಿಯೇ ಧರಣೆ ಗೋರ ತೇಳೆ ಶೋಭಾನವೇ ಶರಣೆ ಗೋರ ತೇಳೆ ಶೋಭಾನವರು ತೇಳೆ ಶರಣೆ ತೇಳಿ ಶೇಳೆ ಶೋಭಾ ಚಿನ್ನಾದ ಸಿಂಹೆ ಸೋತೇ ರನ್ನಾದ ಕೊಡನೋತು ರನ್ನಾದ ಕೊಡನೋತು ಜಲದಲೆಯ ಗಣಿಯ ಮೋಗಿಯೋಳೆ ಶೋಭಾನ ಜಲದಲೆಯ ಗಣಿಯ ಮೋಗಿಯೋಳೆ ಶೋಭಾ ಜಲದಲೆಯ ಗಣಿಯ ಮೋಗಿಯೋಳೆ ಶೋಭಾನಲೆಯ ಗಣಿಯ ಮಾಗೆಯೋಳೆ ಶೋಭಾನ ಜಲದಲ್ಲೆಯ ಗಣಿಯ ಮಗಿಯೋ ಶಿವ ಶರಣೆಯ ಕಂಡು ಮಗಿಯೋ ಶಿವ ಶರಣೆಯ ಕಂಡು ಶರಣೆ ನೀನ್ಯಾರ ಮಗಳಮ್ಮ ಶೋಭಾನ ಶರಣೆ ಅಂಬಿಗರ ಮಗಳಯ್ಯ ಅರ್ಜುನರ ಸೊಸಿಯಯ್ಯ ಅರ್ಜುನರ ಸೊಸಿಯಯ್ಯ ಭೃಂಗಿ ಬ್ರಹ್ಮನ ಕೇರ ತಂಗಿ ಶೋಭಾನವೇ ಭೃಂಗಿ ಬ್ರಹ್ಮನ ಕೇರ ತಂಗಿ ಶೋಭಾನವೇ ದಂಗಿ ಶೋಭಾನವೆ ಬ್ರಹ್ಮನ ಕೇರ ದಂಗಿ ಶೋಭಾನವೆ ಬ್ರಹ್ಮನ ಕಿರದಂಗಿ ಬಂದೈದೀನಿ ಕಿರದಂಗಿ ಬಂದೈದೀನಿ ನೀವು ನಮ್ಮ ಮಠಕ್ಕೆ ದಾಯ ಮಾಡಿ ಶೋಭಾನವೆ ಮಾಡಿ ಶೋಭಾನವೆ ನಮ್ಮ ಮಠಕ್ಕೆ ದಾಯ ಮಾಡಿ ಶೋಭಾನವೆ ನಮ್ಮ ಮಠಕ್ಕೆ ದಾಯ ಮಾಡಿ ಶೋಭಾನವೆ ಅವಳ ದಡ್ಡ ಗೋಡೆ ಮೂತಿನ ತಲೆ ಬಾಗೇಲು ಮೂತಿನ ತಲೆ ಬಾಗೇಲು ಪಾಟಾರೋ ದ್ರಾಕ್ಷಿ ಪಾಟ ಶಾರೇ ಶೋಭಾನವೆ ಪಾಟಾರೋ ದ್ರಾಕ್ಷಿ ಪಾಟ ಶಾಲೆ ಶೋಭಾನ ಪಾಟಾರೋ ದ್ರಾಕ್ಷಿ ಪಾಟ ಶಾರೇ ಶೋಭಾನ ಪಾಟಾರೋ ದ್ರಾಕ್ಷಿ ಪಾಟ ಶಾಲೆ ಶೋಭಾನೇರೋ ದ್ರಾಕ್ಷಿ ಪಟಶಾಲೆ ಹೊರಟಿ ಮುಂದೆ ಪಟಶಾಲೆ ಹೊರಟಿ ಮುಂದೆ ಆದವು ನೀಲಮನ ಮೋದುವೆಗಳು ಶೋಭಾನ ಆದವು ನೀಲಮನ ಮೋದುವೆಗಳು ಶೋಭಾನ ಆದವು ನೀಲಮನ ಮೋದುವೆಗಳು ಶೋಭಾನ ಆದವು ನೀಲಮನ ಮೋದುವೆಗಳು ಶೋಭಾನ ಆರು ವರ್ಷದ ನೀಲಮಗೆ ಅತ್ಯವೇ ಮದುವೆಗಳು ಅತ್ಯವೇ ಮದುವೆಗಳು ಅತ್ತೇವನ್ನಿನ ಕಾರಾಡಿಗೆ ಶೋಭಾನ ಅತ್ತೇವನ್ನಿನ ಕಾರಾಡಿಗೆ ಶೋಭಾನ ಕಾರಾಡಿಗೆ ಶೋಭಾನ ದೇವನೇನ ಕಾರ ವರ್ಷದ ನೀಲಮಗೆ ಅತ್ಯವೇ ಮದುವೆಗಳು ಅತ್ಯವೇ ಮದುವೆಗಳು ಆತೇವನ್ನಿನ ಕಾರಾಡಿಗೆ ಶೋಭಾನ ತೇವನ್ನಿನ ಕಾರಾಡಿಗೆ ಶೋಭಾನ ಆತೇವನ್ನಿನ ಕಾರಾಡಿಗೆ ಶೋಭಾನ ತೇವನ್ನಿನ ಕಾರಾಡಿಗೆ ಶೋಭಾನ ತೇವನ್ನಿನ ಕಾರಾಡಿಗೆ ಕೈಯಲ್ಲಿ ಬಂದಿ ಕಾರಾಡಿಗೆ ಕೈಯಲ್ಲಿ ಬಂದಿ ಆದವು ನೀಲಮನ ಮದುವೆಗಳು ಶೋಭಾನ ಆದವು ನೀಲಮನ ಮದುವೆಗಳು ಶೋಭಾನ ಆದವು ನೀಲಮನ ಮದುವೆಗಳು ಶೋಭಾನ ಆದವು ನೀಲಮನ ಮದುವೆಗಳು ಶೋಭಾನ ಅಂದದ ಗೇರಿ ಚಂದದ ಗೇರಿ ಚಂದ ಮೂಡಲಗಿರಿ ಮೇಲಾದ ಗಿರಿ ತೀರ ಪೇಲಾದ ಗಿರಿ ತೀರ ಪೇಲಾದ ಗಿರಿ ತೀರ ಪೇಲಾದ ಗಿರಿ ತೀರ ಪೇಲಾದ ಗಿರಿ ತೀರ ಪಾತೆ ಒಳಗಿರುವ ತಟ್ಟೆ ಗಿರಿ ಚಂದ ಮೂಡಲಗಿರಿ ಮೇಲಾದ ಗಿರಿ ತೇರ ಪೇಲಾದ ಗಿರಿ ತೇರ ಪೇಲಾದ ಗಿರಿ ತೇರ ಪೇಲಾದ ಗಿರಿ ತೇರ ಪೇಲಾದ ಗಿರಿ ತಿರುಪತಿ ಒಳಗಿರುವ ಗಿಂಡೆ ಗಿರಿ ಚಂದದ ಗಿರಿ ಚಂದ ಮೂಡಲಗಿರಿ ಮೇಲಾದ ಗಿರಿ ತೇರ ಪೇಲಾದ ಗಿರಿ ತೇರ ಪೇಲಾದ ಗಿರಿ ತೇರ ಪೇಲಾದ ಗಿರಿ ತೇರ ಪೇಲಾದ ಗಿರಿ ಕಳವಯ್ಯ ಮೋದವಿ ಕತೆ ಕಳವಯ್ಯ ಮೋದವಿಗೆ ಕತೆ ಕಳವಯ್ಯ ಮೋದವಿಗೆ ಕತೆ ಕಳವಯ್ಯ ಮೋದವಿಗೆ ರಾಗೆ ಹುಟ್ಟೋದು ನೀರಾಗೆ ಬೆಳೆಯೋದು ನಾರೊಳ್ಳೆ ಮರಕ್ಕೆ ತೋಡಾರೋದು ತಂದಿಡಿರೆ